ಕರುಣೀಸು ಕರುಣೀಸು ಕೈಯಲ್ಲಿ ಕೆನ್ನೋಡಿ ಭೋಗ ನಂಜುಂಡಗೈತೋ ಹರ ಹರ ಅರ್ಣ ಜೈತೋ ಈ ಓರ ಪುರವಾಗ್ಯ ದೈನ ಜೈತೋ ನಮ ಕರುಣೀಸು ಕರುಣೀಸು ಕೈಯಲ್ಲಿ ಕಿನ್ನೋಡಿ ಭೋಗ ನಂಜುಂಡಗೈತೋ ಗಂಜಿಯ ಸೀರೆ ನುಡಿಸೇಳಮ್ಮೈಗೆ ಸಾಧಿನ ಬಟ್ಟಾನೆ ಏಕೆ ಏ ಗಂಜಿಯ ಸೀರೆ ನುಡಿಸೇಳಮ್ಮೈಗೆ ಗಂಧದ ಬಟ್ಟಾನೆ ಏಕೆ ಈ ಕನ್ಯೆ ದ್ರೌಪದ ದೇವಿ ಕಾಡಿ ಗೊಂದೊಗುತ್ತಾಳೆ ಸಾಗ ಕೊಳ್ಳೋಣ ಬನ್ನಿ ಈ ಹರ ಹರ ಅರ್ಣ ಜೈತೋ ಈ ಓರ ಪುರವಾಗ್ಯ ದೈನ ಜೈತೋ ನಮ ಕರುಣೀಸು ಕರುಣೀಸು ಕೈಯಲ್ಲಿ ಕೆನ್ನೋಡಿ ಭೋಗ ನಂಜುಂಡಗೈತೋ ಈ ಸಣ್ಣಂಚುನ್ ಸೀರೆ ನುಡಿಸೇಳಮ್ಮೈಗೆ ಸಾಧಿನ ಬಟ್ಟಾನೆ ಏಕೆ ಕನ್ಯೆ ದ್ರೌಪದ ದೇವಿ ಕಾಡಿ ಗೊಂದೊಗುತ್ತಾಳೆ ಸಾಗ ಕೊಳ್ಳೋಣ ಬನ್ನಿ ಈ ಹರ ಹರ ಅರ್ಣ ಜೈತೋ ಈ ಓರ ಪುರವಾಗ್ಯ ದೈನ ಜೈತೋ ನಮ ಕರುಣೀಸು ಕರುಣೀಸು ಕೈಯಲ್ಲಿ ಕೆನ್ನೋಡಿ ಭೋಗ ನಂಜುಂಡಗೈತೋ ಅವಳುಟ್ಟಿದ್ದನ್ನೆಡೆ ಒರು ಚಾವುಳಾರೋರ ಕನ್ನೆ ತಾಯಿ ಮೈ ನೆರೆದಳು ಈ ಕಣ್ಣನ್ನ ಕಟ್ಟಿಯನ್ನು ಕಾಡಿ ಗೊಂದಳವಿ ಗೌರಣ್ಣಯ್ಯ ಬಿಟ್ಟು ಬಂದ ಈ ಹರ ಹರ ಅರ್ಣ ಜೈತೋ ಈ ಓರ ಪುರವಾಗ್ಯ ದೈನ ಜೈತೋ ನಮ ಕರುಣೀಸು ಕರುಣೀಸು ಕೈಯಲ್ಲಿ ಕಿನ್ನೋಡಿ ಭೋಗ ನಂಜುಂಡಗೈತೋ ಹೇ ಕುಂತಮ್ಮನ ಮಕ್ಕಳಂತೆ ಹರ ಹರ ಹೈವೋ ಜೀರಣ್ಣಾದಿರೋ ಮೂಡಲ ಸರ್ ದೇವಲಕ್ಕೆ ಬೇಟಾಳ ಲೋಗರಂತೆ ಪಾವಕ್ಕಿ ಬುತ್ತಿ ಕಟ್ಟಿ ಈ ಪಾವಕ್ಕಿ ಬುತ್ತಿ ಕಟ್ಟಿ ಹರ ಹರ ಪಾವಕ್ಕಿ ಬುತ್ತಿ ಕಟ್ಟಿ ಪಾವಕ್ಕಿ ಬುತ್ತಿ ಕಟ್ಟಿ ತಾಯಮ್ಮ ಪಾವಕ್ಕಿ ಬುತ್ತಿ ಕಟ್ಟಿ ಅವು ಪಂಚವರೋ ಪಾಂಡವರೋ ಅಯ್ಯೋ ಜಿ ಮಕ್ಕಳಿಗೆ ಪಾವಕ್ಕಿ ಬುತ್ತಿ ಕಟ್ಟಿ ಪಂಚವರೋ ಪಾಂಡವರೋ ಅಯ್ಯೋ ಜಿ ಮಕ್ಕಳಿಗೆ ಪಾವಕ್ಕಿ ಬುತ್ತಿ ಕಟ್ಟಿ ಈ ಹರ ಹರ ಅರ್ಣ ಜೈತೋ ಈ ಊರ ಪುರವಾಗ್ಯ ದೈನ ಜೈತೋ ನಮ ಕರುಣೀಸು ಕರುಣೀಸು ಕೈಯಲ್ಲಿ ಕಿನ್ನೋಡಿ ಭೋಗ ನಂಜುಂಡಗೈತೋ ಬಗ್ಗಿ ಬೇಟಾಡಲಾರಿರೋ ಮಕ್ಕಳಿರ ತೂಗಿ ಬೇಟಾಡಲಾಡಿರೋ ಬಗ್ಗಿ ಬೇಟಾಡಲಾಡಿರೋ ಹರ ಹರ ತೂಗಿ ಬೇಟಾಡಲಾರಿರೋ ಬಗ್ಗಿನ್ನು ಬಾಗಿನ್ನು ಬಿಲ್ಲುಗಳ ಬಿಟ್ಟಾರೆ ಪಾಪಕ್ಕೆ ಗುರಿಯಾದೆ ವಲ್ಲೋ ಈ ಹರ ಹರ ಅರ್ಣ ಜೈತೋ ಈ ಊರ ಪುರವಾಗೆ ದೈನ ಜೈತೋ ನಮ್ಮ ಕರುಣೀಸು ಕರುಣೀಸು ಕೈಯಲ್ಲಿ ಕಿನ್ನೋಡೆ ಭೋಗ ನಂಜುಂಡಗೈತೋ ಈ ಹಂದದಲ್ಲಿ ಐವರಂತೆ ಹರ ಹರ ಚಂದದಲ್ಲಿ ಚಲುವರಂತೆ ಔರಂದಾದ ಚಂದಾದ ಗಂಡಾದ ಮರದಡೆ ನಿಂತು ಬೇಟಾಡರಂತೆ ಹರ ಹರ ಅರ್ಣ ಜೈತೋ ಈ ಊರ ಪುರವಾಗೆ ದೈನ ಜೈತೋ ನಮ್ಮ ಕರುಣೀಸು ಕರುಣೀಸು ಕೈಯಲ್ಲಿ ಕಿನ್ನೋಡಿ ಭೋಗ ನಂಜುಂಡಗೈತೋ ಔರ್ನಾಲೋಗೋ ರಾದಿಯೊಳಗೆ ಅರ್ಜುನನ್ ಈ ಹರ ಹರ ಅರ್ಣ ಜೈತೋ ಈ ಊರ ಪುರವಾಗೆ ದೈನ ಜೈತೋ ನಮ್ಮ ಕರುಣೀಸು ಕರುಣೀಸು ಕೈಯಲ್ಲಿ ಕಿನ್ನೋಡಿ ಭೋಗ ನಂಜುಂಡಗೈತೋ ಈ ಅರ್ಜುನನೋ ಆದಿಯೊಳಗೆ ಹರ ಹರ ರನ್ನದ ಮಂಚಾವೇ ಕಂಡು ಈ ಹರ ಹರ ಚಿನ್ನದ ಮಂಚಾವೇ ಕಂಡು ಈ ಪಟ್ಟಿ ಮಂಚವನ್ನ ನೋಡ್ದಾನೆ ಅರ್ಜುನ ದತ್ತಾನೆ ನಿಂತುಕೊಂಡ ಈ ಹರ ಹರ ಅರ್ಣ ಜೈತೋ ಈ ಊರ ಪುರವಾಗೆ ದೈನ ಜೈತೋ ನಮ್ಮ ಕರುಣೀಸು ಕರುಣೀಸು ಕೈಯಲ್ಲಿ ಕಿನ್ನೋಡಿ ಭೋಗ ನಂಜುಂಡಗೈತೋ ಈ ಹಕ್ಕಿಯೊಂದು ಕಾಣೆನಲ್ಲೋ ನಮ್ಮ ಶಿವನೇ ಪಕ್ಷಿಯೊಂದು ಕಾಣೆನಲ್ಲೋ ಈ ಹಕ್ಕಿಯೊಂದು ಕಾಣೆನಲ್ಲೋ ನಮ್ಮ ಶಿವನೇ ಪಕ್ಷಿಯೊಂದು ಕಾಣೆನಲ್ಲೋ ನಾವು ಬಗ್ಗಿನ್ನು ಬಾಗಿನ್ನು ಬಿಲ್ಲುಗಳ ಬಿಟ್ಟಾರೆ ಪಾಪಕ್ಕೆ ಗುರಿಯಾದೆವಲ್ಲೋ ಈ ಹರ ಹರ ಅರ್ಣ ಜೈತೋ ಈ ಊರ ಪುರವಾಗೆ ದೈನ ಜೈತೋ ನಮ್ಮ ಕರುಣೀಸು ಕರುಣೀಸು ಕೈಯಲ್ಲಿ ಕಿನ್ನೋಡಿ ಭೋಗ ನಂಜುಂಡಗೈತೋ ಈ ತುಪ್ಪ ಸರಂಗವಂತ